ಅನುಭವಿ ರೈತರಾಗಿರುವಂತಹ ಶರಣಬಸಪ್ಪ ಖಂಡೇರಾಯ್ ಮುರುಳವರು ನಮ್ಮ ಜೊತೆಗಿದ್ದಾರೆ. ಶರಣಬಸಪ್ಪ ಮುರುಳವರು, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಸುಮಾರು 30 ವರ್ಷಗಳ ಅನುಭವ ಶರಣಬಸಪ್ಪ ಅವರಿಗೆ ಒಕ್ಕಲುತನದೊಳಗ ಅದ. 18 ಎಕರೆ ಜಮೀನು ಅವರು ಕೃಷಿ ಮಾಡ್ತಾ ಇದ್ದಾರೆ. ಎಲ್ಲ ನೀರಾವರಿ ಆಗ್ತಾ ಇರುವಂತದ್ದು ಬಹಳ ಖುಷಿ ಕೊಡುವಂತದ್ದು. ಮೇಲೆ ಕೆರೆ ಅದ, ಆಮೇಲೆ ಅವರ ತೋಟದೊಳಗ ಒಂದ್ 2 ಬಾವಿಗಳು ಮತ್ತು ಬೋರ್ವೆಲ್ ಕೂಡ ಅದಾವ. ತೊಗರಿ, ತರಕಾರಿ ಬೆಳೆಗಳನ್ನ, ಹೈನು ಕೂಡ ಇದೆ, ಕಬ್ಬು ಬೆಳೀತಾ ಇದ್ದಾರೆ, ನಿಂಬೆ, ಹಿಂಗ ಬೇರೆ ಬೇರೆ ಬೆಳೆಗಳನ್ನ ಅವರು ಬೆಳೆದು ಇಲ್ಲಿ ತನಕ ಕೃಷಿ ಮಾಡ್ಕೋತ ಬಂದಾರ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಇನ್ನು ಮುಂದಿನ ದಿನಗಳಲ್ಲಿ ರೇಷ್ಮೆ ಕೂಡ ಮಾಡುವಂತಹ ಒಂದು ಚಟುವಟಿಕೆಯನ್ನ ಅವರು ಆರಿಸಿಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಅವರ ಒಂದು ಮಾಹಿತಿ ಏನದ ಅದನ್ನು ಕೇಳೋಣ. ಅವರ ಅನುಭವಗಳು ತಮಗೆಲ್ಲ ದಾರಿದೀಪ ಆಗಬಹುದು ಅಂತ ಹೇಳಿ ಭಾವಿಸ್ತೀವಿ. ಶರಣಬಸಪ್ಪ ಅವರೇ, ಈಗ 30 ವರ್ಷಗಳಿಂದ ತಾವು ಒಕ್ಕಲುತನ ಮಾಡ್ತಾ ಇದ್ದೀರಿ 18 ಎಕರೆ ಜಮೀನೊಳಗೆ? ಹೌದು ಸರ್. ಮೊದಲಿನಿಂದ 18 ಎಕರೆ ಜಮೀನೊಳಗೆ ಮಾಡ್ತಾ ಇದ್ದೀರಿ ತಾವು? ಇಲ್ಲ ಸರ್, ಮೊದಲು 14 ಎಕರೆ ಐತ್ರಿ. ಈಗ ನಾವು ಒಕ್ಕಲುತನ ಸ್ಟಾರ್ಟ್ ಮಾಡಿದ್ಮ್ಯಾಗ ನಮ್ಮ ತಮ್ಮ ನಾವು ಸೇರಿ 4 ಎಕರೆ ತೊಂಡೀವಿ ಸರ್. ಊರ್ ಪಕ್ಕ ಇದ್ದಿದ್ದು ತೊಂಡೀವಿ 4 ಎಕರೆ. ಆ 4 ಎಕರೆ ತೊಂಡಿದ್ರಾಗೆ ಬೋರ್ ಹೊಡ್ಸಿವಿ, ನೀರ್ನು ಚೆನ್ನಾಗಿ ಬಂದ ಸರ್. ಹೌದಾ? ಮೊದಲು 14 ಎಕರೆ ಮಾಡ್ತಿದ್ರು. ಮೊದಲು ಕೆರೆ ಇದ್ದಿಲ್ಲ ಸರ್ ನಮ್ಮಲ್ಲಿ. ರವಿ ನಾಯಕ ಸಾಹೇಬ್ರು ಮಂತ್ರಿ ಆದ್ರಲ್ರಿ, ಬೆಳಮಗಿ ಸಾಹೇಬ್ರು, ಅವ್ರು ಮಂತ್ರಿ ಆದ್ಮ್ಯಾಗ ಕೆರೆ ಕಟ್ಸ್ಯಾರ ಸರ್ ಅಲ್ಲೊಂದು. ಆ ಕೆರೆಯಿಂದ ನಮ್ಮದೊಂದು 15-20 ಜನ ರೈತರಿಗೆ ಫುಲ್ ನೀರದ ಸರ್. 2-3 ಮೋಟರ್ ಹಚ್ಚರು ಬಿ ನೀರು ಬೆಳೆಯಂಗಿಲ್ಲ, ನೀರಂತೂ ಸಾಕಷ್ಟು ಅದ. ಈ ವರ್ಷ ಮಳೆಗಾಲ ಕಡಿಮೆ ಅದ ಅಂದ್ರೆ ಬಿ ಕೆರೆ ಲೆವೆಲ್ ಅದನ್ನೇ. ಹೌದಾ? ಕೆರೆ ಒಳಗೆ ನೀರು ಕಡಿಮೆ ಆಗಿಲ್ಲ? ಆಗಿಲ್ಲ ಸರ್, ಇನ್ನೇನಾಗಿಲ್ಲ. ಇದೊಂದು ಬ್ಯಾಸಿಗೆ ಸೀಸನ್ ಅರೇ ಪೂರ್ತಿ ಕಂಪ್ಲೀಟ್ ಏನಾಗಲ್ಲ ಸರ್. ಅಂದ್ರೆ ನಿಮಗ ಬಾವಿಗೆ ನೀರು ಕೆರೆಯಿಂದ ಜಿನಗಿ ಬರ್ತಾವ ಅಂತೀರಿ? ಏನ್ ನಿಮ್ಮ ಬಾವಿಗೆ ಇರುವಂತ ಸೆಲೆನೆ ಬೇರೆ ಅದಾರಿ? ಇಲ್ಲ ಸರ್, ಆ ಕೆರೆ ನೀರೇ ನೆಲದಂದೇ ಬರ್ತಾರ. ನೆಲದಂದೇ ಬರ್ತದ? ನೆಲದಂದೇ ಬರ್ತಾರಿ. ಕೆರೆ ಮಾಡೋದಕ್ಕಿಂತ ಮೊದಲು ನಾ ಒಕ್ಕಲ್ತಂದಾಗಿದ್ ಸರ್, ಬಟ್ ಕೆರೆ ಮಾಡಕ್ಕಿಂತ ಮೊದಲು ನಮ್ಮಲ್ಲಿ ನೀರು ಇದ್ದಿಲ್ಲ ಸರ್. ಇರ್ಲಿಲ್ಲ ನಿಮ್ಮಲ್ಲಿ? ನೀರ್ ಇರ್ಲಾರ ಮಟ್ಟಿಗೆ 2 ಬಾವಿ ಹೊಡೆದಿವಿ ಸರ್ ನಾವು. ಈಗ ಸದ್ಯ ಒಂದೇ ಬಾವಿಗೆ ಭರ್ಪೂರ್ ನೀರ್ ಅದ ರೀ. ಒಂದೇ ಬಾವಿದಾಗೆ 3 ಮೋಟರ್ ಬೀಳಿಸಿವಿ, 10 HP ವರ್ಟಿಕಲ್ ಮೋಟರ್ ಅವ. 2000 ಫೀಟ್ ಪೈಪ್ ಲೈನ್ ನೀರ್ ಮಾಡಿವಿ. ಡ್ರಿಪ್ ಇರಿಗೇಷನ್ ಅದ, ರೇನ್ ಪೈಪ್ ಹಾಕ್ತಿವಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಅದ, ಎಲ್ಲಾ ತರದ ನೀರಾವರಿ ಇದಾಗ ಅದರ್ ಸರ್. ಅಂದ್ರೆ ಸಂಪೂರ್ಣ ಎಲ್ಲಾ ನಿಮ್ದು ನೆಲ ನೀರು ಉಣ್ತದ ಅಂತ ಹೇಳಿದ ಸರ್? 18 ಎಕರೆ ಪೂರ್ತಿ ಉಣ್ತ ಸರ್. ಇದು ನೀವು ಶುರು ಮಾಡಿದಾಗ ಮೊದ್ಲು ಇರಲಿಲ್ಲ? ಯಾವಾಗ ನಿಮಗೆ ಕೆರೆ ವ್ಯವಸ್ಥೆ? ಯಾವಾಗ ಕೆರೆ ಆಗಿ? 2016ದಾಗ ಕೆರೆ ಕೆಲಸ ಮುಗಿದಿತ್ತು ಸರ್. 2017ರಲ್ಲಿ ಚಾಲು ಆಗಿದೆ ಸರ್. ಇದು ನೀರು ನಿಂತಿದ್ದು, ನೀರು ನಿಂತಿದ್ದು 2017ರಲ್ಲಿಂದ. 2016 ತನಕ ನೀರು ಬಹಳ ಕಡಿಮೆ ಇತ್ತು ಸರ್. ಬಾವಿ ಯಾವಾಗ ನೀವು ತಕೊಂಡ್ರಿ? ಬಾವಿ ಮೊದಲೇ ಹೊಡೆದಿವಿ ಸರ್. ಅಪ್ಪ ಅವ್ರ ಕೈ ಮ್ಯಾಗೆ ಒಂದು ಹೊಡೆದಿದ್ದಿತ್ತು. ಮುಂದೆ ನಾ ಒಕ್ಕಲ್ತನ ಬರಕಿನ್ನ ಮೊದಲು 2 ಬಾವಿ ಅವ್ರ ಕೈ ಮ್ಯಾಗಿಂದ ಆಗಿವ ಸರ್. ನಾ ಒಕ್ಕಲ್ತನಕ್ಕೆ ಬಂದ ಮ್ಯಾಗ 4 ಗಜ ಡೀಪ್ ಹೆಚ್ಚಿಗೆ ಮಾಡಿದ್ವಿ. 4 ಗಜ ಅಂದ್ರೆ ಒಂದು 10-12 ಫೀಟ್ ಡೀಪ್ ಹೆಚ್ಚಿಗೆ ಮಾಡಿದ್ವಿ. ಕೆರೆ ಆಗಕ್ಕಿನ್ನ ಮೊದಲೇ ಇರೋದು. ಈ ಕೆರೆ ಆದ್ಮ್ಯಾಗಂತೂ ಏನ್ ನಮ್ ಬಾಯಿ ತಳನೆ ಕಾಣಿಲ್ಲ ಅದು. ಹೌದಾ? ನೀರ್ ಇರ್ತದೆ ಸರ್. ಅಂದ್ರೆ ಚಲೋ ಬಸದ್ ಬರ್ತದ ನೀರ್? ನೀರ್ ಇರ್ತದೆ ಸಾಕಷ್ಟು ನೀರು. ಯಾವತ್ತು 12 ತಿಂಗಳು ಇರ್ತದೆ ಇರ್ತದೆ ಸರ್. ಬ್ಯಾಸಿಯಾಗಿ ಏನ್ ತೊಂದರೆ ಆಗಂಗಿಲ್ಲ ಸರ್. ಆಗಿಲ್ಲ ಈ ಕೆರೆಗೆ ನೀರ್ ನಿಂತ ಮ್ಯಾಗ್ರೆ ಒಟ್ಟೆ ಆಗಿಲ್ಲ ಸರ್, ಕಾಲಿನೇ ಆಗಿಲ್ಲ. ಸ್ವಲ್ಪ ಸ್ವಲ್ಪ ಮಳೆಗಾಲ ಆದ್ರೆ ಕೆರೆ ಜಲ್ದಿ ತುಂಬುತ್ತೀ. ಕೆರೆ ತುಂಬಿದ ಮ್ಯಾಗ ತೆಳಗ ಬಾವಿಗೆ ನೀರು ಬಂದೇ ಬರ್ತದೆ ಸರ್. ಎಷ್ಟು ದೊಡ್ಡದದ ಕೆರೆ? ಕೆರೆ ದೊಡ್ಡದ ಸರ್. ಅದು ಏನ್ರ ಒಂದು 30-40 ಎಕರೆ ಜಮೀನ್ ಹೋಗ್ಯ ಸರ್ ಅದ್ರಾಗ. ಹೌದೇನು? 30-40 ಎಕರೆ ಹೋಗ್ಯ ಸರ್. ಮೊದಲಿನಿಂದ ನೀವು ಏನು ನಿಮ್ಮ PUC ಆದ್ಮೇಲೆ ಏನು ಒಕ್ಕಲ್ತನ ನೀವು ಶುರು ಮಾಡಿದ್ರಿ, ಅವಾಗ ಏನ್ ಬೆಳೀತಾ ಇದ್ರಿ, ಮತ್ತೆ ಈಗೀಗ ಏನ್ ಬದಲಾವಣೆ ಆಗ್ಯಾವ? ತೋಟಗಾರಿಕೆ ಬೆಳೆಗಳಾದಾಗ ಈಗ ಹೆಚ್ಚಿನ ಆಸಕ್ತಿ ವಹಿಸುತ್ತೆ ಸರ್. ತೋಟಗಾರಿಕೆ ಬೆಳೆದಾಗೆ ಲಾಭ ಹೆಚ್ಚಿಗೆ ಆಗ್ತಾರೆ ಅಗ್ರಿಕಲ್ಚರ್ ಬೆಳೆಗಳಕ್ಕಿನ. ಅದಕ್ಕಾಗಿ ತೋಟಗಾರಿಕೆ ಮಾಡ್ತಾ ಇದೀವಿ. ಈ ದಿನ ಮೊದಲು ಕಲ್ಲಂಗಡಿ ಮಾಡಿನ. ಹೊಸ ಹೊಸ ಬೀಜಗಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನಂಗೆ ಬಹಳ ಹೆಲ್ಪ್ ಅದರಿ. ನಮ್ಮ ಕೃಷಿ ವಿಜ್ಞಾನ ರಾಜು ತೆಗಳಿಸ ಅವರು ಹೊಸ ಬೀಜ ಇದು ಬೇಕು ಸರ್ ಅಂದ್ರೆ ಅವಾಗಿಂದ ಅವಾಗ ಏನಾರ ಮಾಡಿ ತರಿಸ್ಬಿಡ್ತಾರೆ. ಈ ವರ್ಷ ಆದ್ರೂ ಈಗ ತೊಗರಿನ ಹಾರ್ವೆಸ್ಟ್ ಮಾಡಿನ ಸರ್. ತೊಗರಿ ಕಟಾವಾಗ್ಯದ, ರಾಶಿ ಆಗ್ಯದ ನಮ್ದು. ಈಗ ಸೋಯಾಬಿನ ಒಂದು 125 ಪ್ಯಾಕೆಟ್ ಆಗಿತ್ತು, ಈಗ ತೊಗರಿ ಒಂದು 50 ಪ್ಯಾಕೆಟ್ ಆಗ್ಯದ ಸರ್. ಈಗ ತೊಗರಿ ತಕೊಂಡು ಈಗ ನಾ 7 ಬಿತ್ತಬೇಕಾದ ಕಾಯಸದ ಸರ್ ಅಮ್ಮ. ಈಗ ಬ್ಯಾಸಿಗೆ 7 ತರಿಸ್ಕೊಟ್ರು ಸರ್ ಅವ್ರು. ಆಂಧ್ರದಿಂದ ಶ್ವೇತಾ ಅಂತೇಳಿ ಹೊಸ ವೆರೈಟಿ ಇದತ್ತ ಬ್ಯಾಸಿಗೆ. ಈಗ ತೊಗರಿ ತಕೊಂಡು ಮಾಡೋ ರೈತರಿಗೆ 7 ಒಂದು ಅನುಕೂಲ ಅದ ಸರ್. ಈಗ ನಾ ಬೀದರ್ಕ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೀ ಹೋಗಿ ಬಂದಿನಿ. ಅಲ್ಲಿ ಜಾಧವ್ ಸರ್ ಅಂತೇಳಿ ಹರ ಸರ್ ಬೀದರ್ ಕೃಷಿ ವಿಜ್ಞಾನ ಕೇಂದ್ರದಾಗ. ಆ ಜಾಧವ್ ಸರ್ಗೆ ಭೇಟಿ ಆದ್ಮ್ಯಾಗ ಅವ್ರು ಶ್ವೇತಾ ವೆರೈಟಿ ಚಲೋ ಅದ ಹಾಕ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದು ತೆಗಳಿ ಸರ್ ಕೇಳೋಣ, ಎಳ್ಳಿನ ಬೀಜ ಬಿ ತರಿಸ್ಕೊಟ್ರು ಸರ್. ಈಗ ಒಂದು 10 ಎಕರೆ ಎಳ್ಳು ಹಾಕ್ಬೇಕಂತ ವಿಚಾರ ಮಾಡಿನಿ. ಬೇರೆ ಅದೊಂದು 4-5 ಎಕರೆದಾಗ ಉದ್ದು ಬಿ ಹಾಕ್ಬೇಕಲ್ಲ ಸರ್ ಬ್ಯಾಸಿಗೆ. ಲಾಸ್ಟ್ ಟೈಮ್ ಸೋಯಾಬೀನ್ ಹಾಕಿದ್ ಸರ್ ನಾ KDS 753 ಅಂತೇಳಿ ವೆರೈಟಿ. ಆ KDS 753 ಜರ ಹಳದಿ ರೋಗ ಹೊಂಟದ ಸರ್ ಬ್ಯಾಸಿಗೆ ಹಾಕದಾಗ. ಹಳದಿ ರೋಗ ಬಿಡೋ ಕಡೆಯಿಂದ ಜರ ಬ್ಯಾಟ್ರಿ ಈಗ ಬ್ಯಾಸಿಗೆ ಹಾಕ್ಬೇಡ್ರಿ ಅಂತ ಹೇಳೋರು. ಅದಕ್ಕಾಗಿ ಈಗ ಎಳ್ಳು ಉದ್ದ ಹಾಕ್ಬೇಕಂತ ವಿಚಾರ ಮಾಡಿನಿ ಸರ್. ಅಂದ್ರೆ ನಿಮಗ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ಮೊದಲಿಂದ ಐತಿ ಅಂತ? ನಾ ಒಕ್ಕಲ್ತನಕ್ ಬಂದ ಮ್ಯಾಗ ಲಾಡ್ ಮುಗಳಿ ಒಬ್ಬರು ರೈತರ ಅದ ಸರ್ ಬಾಬುರಾವ್ ಹಿರಂಶೆಟ್ಟಿ ಅದೇ. ಅವ್ರು ನಂಗೆ ಒಯ್ದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡಿಸರು. ಆ ಎಳಗ BI ಬೆಣಗಿ ಸರ್, ತೇಮನ್ ತೆಗಡೆ ಸರ್ ಇದ್ರು, ತೆಗಳಿ ಸರ್ ಬಿ ಇದ್ರು. ಇವಾಗ ಅಲ್ಲಿ ಹೇಳಿದ್ರೆ ನಾ ಹಂಗೆ ಕೃಷಿ ವಿಜ್ಞಾನ ಕೇಂದ್ರದಾಗ ಸಂಪರ್ಕದಾಗ ಇದ್ದೀನಿ ಸರ್. ಒಂದ್ಸಲ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಅವಾರ್ಡ್ ಬಿ ಕೊಡ್ಸ್ಯಾರ ಅವರು. ನಮ್ಮ ಅಗ್ರಿಕಲ್ಚರ್ ಆಫೀಸ್ಲಿಂದ ಬಿ ಆತ್ಮ ಯೋಜನೆದಾಗ ಅಲ್ಲಿ ಬಿ ಒಂದ್ಸಲ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಅವಾರ್ಡ್ ಕೊಡ್ಸ್ಯಾರ ಅವರು. ಎರಡ್ ಸಲ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಅವಾರ್ಡ್ ಸಿಕ್ಕ ಸರ್. ಅಂದ್ರೆ ಸಾಕಷ್ಟು ಏನು ಹೊಸ ಹೊಸ ವಿಚಾರ ಬಂದಾಗ ಅಥವಾ ಹೊಸ ತಳಿಗಳು ಬಂದಾಗ ಹೊಸ ತಂತ್ರಜ್ಞಾನ ಬಂದಾಗ ನಿಮ್ಮ ಹೊಲದೊಳಗೆ ತಾವು ಅದನ್ನ ತಗೊಂಡ್ ಹೋಗಿ ಪ್ರದರ್ಶನ ಮಾಡ್ತೀರಿ? ಪ್ರದರ್ಶನ ಮಾಡಿನ ಸರ್, ಬಹಳ ಸಲ ಕ್ಷೇತ್ರೋತ್ಸವ ಮಾಡಿನ. ಹೊಸ ಹೊಸ ರೈತರಿಗೆ ನಂಗ ಅನ್ಸ್ಬಿಟ್ಟು ನಮ್ಮ ಊರಾಗ ಹೊಸ ಬೆಳೆ ಯಾವ್ದೇ ತರಬೇಕಾದ್ರೆ ನಮ್ಮಲ್ಲಿಂದ ಬರ್ತದೆ ಸರ್. ಕಾರಣ ಏನದಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಸರಿ ಸಂಪರ್ಕದ ನಿರಂತರ. ಅವ್ರು ಹೊಸ ಯಾವುದೇ ಬೀಜ ಬರಲಿ ನೀ ಹಾಕಪ್ಪ ಅಂತ ಹೇಳ್ತಾರ ಅವ್ರು. ನಾವು ಹಾಕದ ಮೇಲೆ ಮುಂದೆ ನೆಕ್ಸ್ಟ್ ಇಯರ್ ಬೇರೆದವ್ರು ಹಾಕಕ್ ಪ್ರಯತ್ನ ಪಡ್ತಾರ. ಅಲ್ಲಿ ನಮ್ಮಲ್ಲಿ ಹಳ್ಳಿಗಳದಾಗ ಜಲ್ದಿ ವಿಶ್ವಾಸ ಮಾಡಲ್ಲ ಸರ್, ಹೊಸ ಬೀಜ ಬಂದ್ರೆ ವಿಶ್ವಾಸ ಮಾಡಲ್ಲ. ವಿಜ್ಞಾನಿಗಳಂದ್ರೆ ಈಗ ಇರೋದೇ ಅವ್ರು ನಮ್ಮ ಸಲಕ್ಕೆ ಇರೋರು, ರೈತರ ಸಲಕ್ಕೆ ಇರೋ. ಆದ್ರೆ ಹೆಚ್ಚಿನ ಜನ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಕ್ಕೆ ಹೋಗಲ್ಲ ಇರೋದು. ಸಂಸಾರ ಮಾಡ್ಬೇಕಾದ್ರೆ ಹೆಂಗ್ ನಾವು ದೇವ್ರ ಗುಡಿ ಹೋಗ್ಬೇಕು, ಹಂಗ ಒಕ್ಕಲ್ತನ ಮಾಡ್ಬೇಕಾದ್ರೆ ವಿಜ್ಞಾನ ಕೇಂದ್ರಕ್ಕೆ ಹೋಗ್ಬೇಕು ನನ್ನ ದೃಷ್ಟಿದಾಗ ಸರ್. ಹಂಗಾಗಿ ರೈತರಿಗೆ ಹೆಚ್ಚಿಗೆ ಹೇಳೋದ ಏನದಂದ್ರೆ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡ್ರಿ. ವಿಜ್ಞಾನಿಗಳು ರೈತರು ಯಾವಾಗ ಬರ್ತಾರೆ ಅಂತೇಳಿ ಹಾದಿ ಕಾಕೋತ್ ಕೂತಾರೆ ಸರ್. ಅಲ್ಲಿ ವಿಜ್ಞಾನ ಕೇಂದ್ರದಾಗ ರೈತರು ಹೋಗ್ತಾ ಇರಲಿಲ್ಲ. ಪ್ರತಿಯೊಂದು ಬೆಳೆಗೆ ನಾವು ಯಾವುದೇ ಬೆಳೆ ಮಾಡಲಿ ಅದ್ರ ಬಗ್ಗೆ ಐಡಿಯಾ ಕೊಡೋರು, ನಾಲೆಜ್ ಕೊಡೋರು ವಿಜ್ಞಾನಿಗಳೇ ಸರ್. ಬೇರೆದವ್ರು ಯಾರು ಬರೋಬ್ಬರಿ ಅಂದ್ರೆ ರೈತರು ವಿಜ್ಞಾನಿಗಳ ಒಂದು ಸದುಪಯೋಗ ಅವ್ರೇನ್ ಸೇವೆ ಮಾಡ್ತಾ ಇದ್ದಾರೆ ಅದು ಬಹಳ ಮಟ್ಟಿಗೆ ತೋಳ್ತಾ ಇಲ್ಲ ಅಂತ ಹೇಳ್ತೀವಿ. ತೋಳಲಾಗಿರ ರೈತರ ನಂಗೆ ಅನಿಸ್ತದೆ ಸರ್. ಅಲ್ಲಿ ಹೋದ್ರೆ 100% ವಿಜ್ಞಾನಿಗಳ ಸಲಹೆ ಮಾತ್ರ ಸಿಕ್ಕೇ ಸಿಗ್ತದೆ. ಈಗೇನು ನೀವು ನಿಮ್ಮ ಹೊಲದೊಳಗ ಅಥವಾ ತೋಟದೊಳಗ ಹೊಸ ತಳಿಗಳನ್ನ ಹಾಕಿರ್ತೀರಿ, ಬಂದ ಕೇಳ್ತಾರ ನಿಮಗೆ ರೈತರು ಇದು ಎಲ್ಲಿ ತಂದ್ರಿ, ಯಾರು ಹೇಳಿದ್ರೆ ನಿಮಗ ಅಂತ ಹೇಳಿ, ಅವಾಗ ನೀವು ಹೇಳಿದಾಗ ಸಹಿತ ನಿಮ್ಮಿಂದ ಪ್ರೇರಣೆ ತಗೊಂಡು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ತಾವು ಕೂಡ ಮುಂದುವರಿಯುವಂತಹ ಒಂದು ಅವಕಾಶ ಅವರಿಗೆ ಇದ್ದೇ ಇರ್ತದೆ ಸರ್. ಅಂತವ್ರು ತಮ್ಮಲ್ಲಿ ಸುತ್ತಮುತ್ತಲು ಎಲ್ಲರೂ ತಯಾರಾಗಿದ್ದಾರೆ. ಆದ್ರೆ ಸರ್ ಆದ್ರೆ ಒಂದ್ಸಲ ನಾವು ಕಲ್ಲಂಗಡಿ ಹಚ್ಚಬೇಕಂತ ವಿಚಾರ ಮಾಡಿದಾಗ ಸರ್, ಇಲ್ಲಿ ಕಾಂತರಾಜ್ ಸರ್ ಅಂತ ಹೇಳಿದ್ರು ಸರ್. ಹೌದು, ಕಾಂತರಾಜ್ ಸರ್ ಇದ್ದಾಗ ನೀವು ಇಬ್ಬರು ಮೊಗರೆ ಕಲ್ಲಂಗಡಿ ಹಚ್ಚಿದ್ರೆ ನಂಗೆ ತರಬೇತಿ ಕೊಡಕ್ಕಾಗಲ್ಲ, ನೀವು ಒಂದು 10-12 ಜನ ರೈತರು ಬರ್ರಿ ನಾ ತರಬೇತಿ ಕೊಡಿಸ್ತೀನಿ ಅಂದ್ರು. 10-12 ಜನ ನಡ್ರಪ್ಪ ಅಲ್ಲಿ ಕಲ್ಲಂಗಡಿ ತರಬೇತಿ ಕೊಡ್ತಾರೆ ಸರ್ ಅಂದಿ. ಅಲ್ಲಿಗೆ ಹೋಗಿ 10-12 ಜನ ಒಂದು ಕ್ರೋಜರ್ ಕಟ್ಕೊಂಡು ಬಂದು ತರಬೇತಿ ತಗೊಂಡು ಕಲ್ಲಂಗಡಿ ಹಚ್ಚಿದೆವು. ನಾವು ಫಸ್ಟ್ ಹಚ್ಚಿದ್ದು 3 ಜನ ಸರ್. ಮುಂದೆ 8 ಜನ ನಾವು ಬೆಳೆದ ಮೇಲೆ ಮುಂದೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು ಕಲ್ಲಂಗಡಿ. ಒಂದೇನದ ಕಲ್ಲಂಗಡಿದಾಗ ಸಮಸ್ಯೆ ಅಂದ್ರೆ ಸರ್, ಒಂದೇ ಸಲ ಮಾರ್ಕೆಟ್ಗೆ ಬರ್ತದ. ಆ ಮಾರ್ಕೆಟ್ಗೆ ಬಂದಾಗ ರೇಟ್ ಏನಿದ್ರು ಬಿ ಹಾಕೇಬೇಕದು. 5 ರೂಪಾಯಿ ಇದ್ರು ಹಾಕೇಬೇಕು, 15 ರೂಪಾಯಿ ಇದ್ರು ಹಾಕೇಬೇಕು. ಅಲ್ಲಿ ಹೊಡ್ತಾ ಬೆಳಗ್ತದೆ ಸರ್. ಅದಕ್ಕಾಗಿ ನಮ್ಮ ಭಾಗದಾಗ ಜರ ಕಲ್ಲಂಗಡಿ ಬೆಳೆಯೋದು ಕಡಿಮೆ ಆಗ್ಯದ ಸರ್. ತಾವು ಮೊದಲು ಬೆಳೆದ್ರಿ? ಬೆಳೆದಿನಿ ಸರ್, ಬೆಳೆದಿನಿ. ಎಕರೆಕ 15 ಟನ್ ಅಂತ ಬೆಳೆದಿತ್ತು. ಬಟ್ ಮಾರ್ಕೆಟ್ ಪ್ರಾಬ್ಲಮ್ ಆಗುತ್ತೆ ಸರ್, ಅದಕ್ಕಾಗಿ ಕಲ್ಲಂಗಡಿ ಬಿಟ್ಟು. ಮಾರ್ಕೆಟ್ ಪ್ರಾಬ್ಲಮ್ ಆಯ್ತು ನಿಮಗೆ? ಪ್ರಾಬ್ಲಮ್ ಅಂದ್ರೆ ಅದೇ ಸರ್, ನಮ್ಮ ಬಾಲ್ ಯಾವಾಗ ಬರ್ತಾ ಅವಾಗ ರೇಟ್ ಬಿತ್ತಂದ್ರ ಖರ್ಚು ಹಚ್ಚದ ಸರ್. ಅಲ್ಲಿ ಕಲ್ಲಂಗಡಿದಾಗ ಮಲ್ಚಿಂಗ್, ಡ್ರಿಪ್, ವಾಟರ್ ಸೊಲೇಬಲ್, ಫರ್ಟಿಲೈಸರ್ ಹಾಕ್ಬೇಕು. ಹಿಂಗ ಖರ್ಚು ಹಚ್ಚಿದ ಸಲಂಗ ಜರ ಬಿಟ್ಟಿವಿ ಸರ್ ಅದು ಕಲ್ಲಂಗಡಿ. ಈಗ ಬೇರೆ ಬೆಳೆ ಅಂದ್ರೆ ಈಗ ಅದೇ ನಿಂಬಿ, ನುಗ್ಗಿ. ಈಗ ಹೊಸ ಬೆಳೆ ಅಂದ್ರೆ ಒಂದು ರೇಷ್ಮೆ ಒಂದ್ 2 ಎಕರೆ ಮಾಡೀನಿ ಸರ್. ರೇಷ್ಮೆ ನಮ್ಮ ಪಕ್ಕದ ಊರದಾಗ ಅಲ್ಲಿ ಲಾಡಂತಿ ಅಂತೇಳಿ ಊರದ ಸರ್, ಬಸವಕಲ್ಯಾಣ ತಾಲೂಕದ. ಅಲ್ಲಿ ಒಬ್ರು ರೈತರು 2-2.5 ಎಕರೆ ಮಾಡಿರೋರು. ಅಲ್ಲಿ ಬಹಳ ದಿನ ಹಿಡಿದು ಮಾಡಕತ್ತಾರ ಸರ್ ಅವ್ರು. ಒಂದ್ 8-10 ವರ್ಷ ಹಿಡಿದು ಮಾಡಕತ್ತಾರ. ಒಂದ್ 100 ತತ್ತಿ ತಂದ್ರ ಅಂದ್ರೆ ಅವರು 100 ಕೆಜಿ ಇಳುವರಿ ತೆಗೀತಾರ ಅವ್ರು. ಹಂಗಾಗಿ ಚಲೋ ಅದಾಯ್ತು ಮಾಡ್ರಿ, ಒಂದ್ ವರ್ಷನಾಗ 6 ಬೆಳಿ ಬರ್ತಾವ ಅಂತ ಹೇಳೋರು ಅವರು. ಅವ್ರ ಮಾರ್ಗದರ್ಶನ ಆಮ್ಯಾಗ ನಮ್ಮ ಆಳನ್ ತಾಲೂಕದಾಗ ನಮ್ಮ ಭಾಗದ ಆಫೀಸರ್ ಬಸಲಿಂಗಪ್ಪ ಸರ್ ಅಂತ ಹೇಳಾರ, ಅವರಿಗೂ ಭೇಟಿ ಮಾಡೀನಿ. ಅವ್ರು ಬಿ ಮಾಡ್ರಪ್ಪ ರೇಷ್ಮೆ ಚಲೋ ಅದ ಅಂತ ಹೇಳಿ ಊರಿಗೆ ಬಂದಿರು. ಬಂದು ಅವ್ರಿಗೆ ಎಷ್ಟು ಐಡಿಯಾ ಅದ ಅದಿಟ್ಟು ಹೇಳ್ಯಾರ್ರಿ. ಬೇರೆ ಬೇರೆ ರೈತರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಂಡು ರೇಷ್ಮೆದಾಗ ಮಾಡಕ್ತೀನಿ ಸರ್. ಈಗ ಒಂದ್ಸಲ ಕಟಾವ್ ಮಾಡೀನಿ ಸರ್ ಅದು. ಈಗ ಕಟಾವ್ ಮಾಡಿದ ಮ್ಯಾಗ ಈಗ 3ನೇ ತಾರೀಕು ತನ ಬೆಳೀತದ್ರದು. 3ನೇ ತಾರೀಕಿಗೆ ನಮ್ಮಲ್ಲಿ ತತ್ತಿ ಬರೋವ ಸರ್. ಅಂದ್ರೆ ಈ ಸಲ ನೀವು ಶುರು ಮಾಡಿರಿ? ಹೌದು ಸರ್, ಈ ಸಲ ಶುರು ಮಾಡಿರಿ. ನಿಮ್ಗೆ ಅನುಭವ ಹೆಂಗದ, ಹೆಂಗ ಅನಿಸ್ತದ ನಿಮ್ಗೆ? ಯಾಕಂತಂದ್ರೆ ನಿಮ್ಮ ಸ್ನೇಹಿತರು ಬೆಳೆದಾರ ಅಂತ ಹೇಳಿದ್ರಿ. ಈಗ ಅವ್ರು ಬೆಳೆದ ಪ್ರಕಾರ ಅಂದ್ರೆ ಎರಂಡಿಗೆ ತಳಿ ಒಂದು ಊರದ ಸರ್, ಬಸವಕಲ್ಯಾಣ ತಾಲೂಕದಾಗ. ಆ ಎರಂಡಿಗೆ ಊರಾಗ ಒಬ್ಬ ರೈತರ ಮಿಲಿಂದ ತಳೆ. ಆ ಮಿಲಿಂದ ಅವ್ರು 1.5 ಎಕರೆ ಜಮೀನ್ ಅದ ಅವ್ರದ್ದು. 1.5 ಎಕರೆದಾಗ ರೇಷ್ಮೆ ಬೆಳೆದವರು. ಒಂದ್ ವರ್ಷಿಗೆ 5-6 ಲಕ್ಷ ರೂಪಾಯಿ ಆದಾಯ ತೋರಿಸ್ಕೊತಾರ ಅವರು. ಅದಾ ಬಿ ಅದಷ್ಟು ಹೆಂಗದ ಅಂದ್ರೆ 100 ಹುಳ ತಂದ್ರಂದ್ರೆ 100 ಕೆಜಿ ಆಗ್ತದ. 500 ರೂಪಾಯಿ ರೇಟ್ ಹೇಳಿದ್ರೆ 50,000 ರೂಪಾಯಿ ಆತ ಸರ್. 200 ಹುಳ ಕಂಪಲ್ಸರಿ ತರ್ತಾರ ಅವ್ರು. 1.5 ಎಕರೆ ಅವ್ರದ್ದು 8-9 ವರ್ಷ ಪ್ಲಾಟ್ ಅದ. ಆ ಪ್ಲಾಟಿಗೆ ಕಂಪಲ್ಸರಿ 200 ಹುಳ ಮೈತಾವ್. ಅಷ್ಟು ಸೊಪ್ಪ ಬರ್ತದ. 200 ಹುಳ ಅಂದಾಗ 1 ಲಕ್ಷ ರೂಪಾಯಿ ಆಯ್ತು ಸರ್. ಒಂದ್ ವರ್ಷಕ್ಕೆ ಇಲ್ಲಂದ್ರು 6-7 ಬೆಳೆ ತೆಗೀತಾರ ಅವ್ರು. ಅಡ್ಡಿ ಇಲ್ಲ, ಆದ್ರೆ ಅದು ಬಹಳ ಸೂಕ್ಷ್ಮ ಇರ್ತಾವ ರೇಷ್ಮೆ ಹುಳುಗಳು. ಅವುಗಳನ್ನ ನಾವು ಸರಿಯಾಗಿ ಪೋಷಣೆ ಕೊಟ್ಟು ಸಾಕ್ಬೇಕು. ಸೋಂಕಿರಲಾರದಂತಹ ರೂಮ್ಗಳಲ್ಲಿ ಅವುಗಳನ್ನ ಸಾಕ್ಬೇಕಾಗ್ತದ. ಈ ಎಲ್ಲಾ ತಯಾರಿ ತಾವು ಮಾಡ್ಕೊಂಡಿದ್ದೀವಿ. ಈಗ ಸದ್ಯ ಶೆಡ್ ಮಾಡಗತ್ತೀವಿ ಸರ್. ಈಗ ಶೆಡ್ ಮಾಡಗತ್ತಾಗ ಮಿಲಿಯಂದ ಅವ್ರಿಗೆ ಲಾಡಂತೇವ್ರಿಗೆ ಅವ್ರಿಗೆ ಬಂದು ತೋರ್ಸಿನ್ ಸರ್. ಇದು ಶೆಡ್ ಸೂಕ್ತದ, ಜಾಗ ಸೂಕ್ತದ ಎಲ್ಲ ನೋಡ್ರ ಅವರು. ಏ 100% ಸೂಕ್ತದ ಇದು ಮಾಡ್ರಿ ಅಂತ ಹೇಳಾರ. ಒಟ್ಟಾರೆ ಟೋಟಲಿ ಅಲ್ಲಿ ರೇಷ್ಮೆ ಶೆಡ್ ಇದ್ದಲ್ಲಿ ಹವಾ ಚೆನ್ನಾಗಿ ಆಡ್ಬೇಕು. ಅಷ್ಟೇ ಸರ್. ಅಂತ ಪ್ರದೇಶದಾಗೆ ನಾವು ಶೆಡ್ ರೆಡಿ ಮಾಡಕತ್ತೀವಿ, ಇನ್ನೊಂದು ವಾರನಾಗ ಮುಗಿತ ಸರ್ ಶೆಡ್ ಮುಗಿದ ಮ್ಯಾಗ ರೇಷ್ಮೆ ಚಾಲು ಮಾಡ್ತೀನಿ. ಬೇರೆ ಎಲ್ಲಾ ಬೆಳೆದಾಗ ಬಿ ಹೆಚ್ಚಿನ ಹೆಚ್ಚಿನ ಲಾಭ ಅದ ಸರ್. ಬಟ್ ಈ ತೊಗರಿ ಅದು ಹೆಂಗ್ ಮಾಡಕತ್ತೀರಿ? ಅವಾಗ ಅವಾಗ ಕೈ ಕುಡಿದ್ರಿ, ಕೈ ಕುಡಿದ ಅಂದ್ರೆ ಏನ್ರಿ, ಹೋದ ವರ್ಷ ನೆಟ್ಟಿ ಹೋಯ್ತು, ಈ ವರ್ಷ ಅಂತದೇನ್ ಆಗಿಲ್ಲ. ಬಟ್ ಇಳುವರಿ ಕಮ್ಮಿ ಅದ್ರಿ, ಮಳೆಗಾಲ ಆಗಿಲ್ಲ, ಮಳೆಗಾಲ ಆದ್ರೆ ನೀರಿನ ವ್ಯವಸ್ಥೆ ಇತ್ತು ನಿಮ್ಮಲ್ಲಿ? ನಾ ನೀರ್ ಹಾಕಿನ್ ಸರ್, ಬೇರೆ ರೈತರದ್ದು ಇಳುವರಿ ಕಮ್ಮದ ಸರ್, ಬಹಳ ಕಮ್ಮದ. ನಮ್ಮಲ್ಲಿ ನೀರ್ ಹಾಕಿದೇವ್, ಒಂದ್ ತಡಿ ನೀರ್ ಹಾಕಿದೇವ್, ಇಳುವರಿ ಚಲೋ ಬಂದದ. ಅದು ಬಿಜೆಪಿ ಅವ್ರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಜಿ ಆರ್ ಜಿ ಏಟೆಲ್ ಅಂತೇಳಿ ಕೊಟ್ಟರು. ಸೀಡ್ಸ್ ಪ್ರೊಡಕ್ಷನ್ ಅದ ಸರ್, ಅದು ಮರಳಿನ ಅವರಿಗೆ ಕೊಡೋದಾದ್ರೆ ಮಾಡಿ ಕೊಡ್ತೀನಿ. ಲಾಸ್ಟ್ ಟೈಮ್ ಬಿ ಮಾಡಿ ಸರ್, ನಾ ಒಳ್ಳೆ ರೇಟ್ ಸಿಕ್ಕದ ನಂಗೆ ಆ ಬೀಜೋತ್ಪಾದನೆ ಮಾಡಿ ಕಡೆಯಿಂದ. ರೇಟ್ ಹೆಂಗ್ ಅದ? ಹೋದ ವರ್ಷ ಬೀಜೋತ್ಪಾದನೆ ಕೊಟ್ಟಾಗ ಸರ್ 9,100 ರೂಪಾಯಿ ನಂಗೆ ಯಾವಾಗ ಬೀಜ ತಂದು ಕೊಟ್ಟಿನ ಅವ್ರಿಗೆ ಆಳೆಗೆ ಕೊಟ್ಟರು ಸರ್ ನಂಗೆ ಅದು ಒಂದ್ ತಿಂಗಳದಾಗ ಕೊಟ್ಟ ಮ್ಯಾಗ. ಈಗ ನಿನ್ನೆ ಮೊನ್ನೆ ಸರ್, ಈಗ ಒಂದ್ ವಾರ ಹಿಂದೆ ನಂಗೆ ಅದು ಇನ್ಸೆಂಟಿವ್ ಅಂತೇಳಿ ಬಂದ ಸರ್, ಕೇಂದ್ರ ಸರ್ಕಾರದಿಂದ ಬರುತ್ತೆ. ಇನ್ಸೆಂಟಿವ್ ನೇ 3,750 ರೂಪಾಯಿ ಬಂದ ಸರ್ ಪ್ರತಿ ಕ್ವಿಂಟಲ್ಗೆ. ನಂಗೆ ಸಮೀಪ 13,000 ರೂಪಾಯಿ ಕ್ವಿಂಟಲ್ ಬಂದ ಸರ್. ಪ್ರತಿ ಕ್ವಿಂಟಲ್ಗೆ 13,000 ರೂಪಾಯಿ ಅಂದಾಗ ತೊಗರಿದ್ವಿ, ಚಲೋನೆ ಆಯ್ತು. ಹೌದು, ಮತ್ತೆ ಹೌದು, ಅದ್ರೊಳಗೆ ನೀವು ಬೀಜೋತ್ಪಾದನೆ ಒಂದ್ ಮಾಡ್ತಾ ಇದ್ದೀರಾ? ಬೀಜೋತ್ಪಾದನೆ ಅದೇ ಹೇಳಿದ್ದೀನಿ ಸರ್, ಶುರು ಮಾಡಿದಾಗಿಂದ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಈ ಕಡೆ ಈ ಕಡೆ ಒಂದ್ 2-3 ವರ್ಷ ಆಯ್ತು ಸರ್ ಬೀಜೋತ್ಪಾದನೆ ಮಾಡಿತ್ತು. ಈಗ ಲಾಸ್ಟ್ ಇಯರ್ ಬೀದರ್ ಎಆರ್ಎಸ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್, ಅಲ್ಲೊಬ್ಬರು ಬುಳ್ಳಾ ಸರ್ ಅಂತ ಹೇಳ್ರಿ, ಆ ಬುಳ್ಳಾ ಸರ್ ಅವರು ಇದು ಕೊಟ್ಟರು ಸರ್ ನಂಗೆ DSV 21 ಸೋಯಾಬಿನ್, ಅವರಿಗೂ ಅದು ಬೀಜೋತ್ಪಾದನೆ ಮಾಡೇ ಕೊಟ್ಟಿನಿ ಸರ್. ಈಗ ಈ ವರ್ಷ ಬಿ ಕೊಟ್ಟರು ಅವರು, ಈ ವರ್ಷ ಬಿ ಮೊನ್ನೆ ಹೋಗಿ ಕೊಟ್ಟು ಬಂದಿನಿ ಸರ್ ಅಲ್ಲಿ ಬೀಜೋತ್ಪಾದನೆ ಕೊಟ್ಟು ಬಂದಿನಿ ಅವ್ರ ಬಲ್ಲಿ ಬಿ. ಅದು ಇನ್ನ ಜರ್ಮಿನೇಷನ್ ಚೆಕ್ ಮಾಡಿಸಿ ಅದು ಇನ್ನ ಪೇಮೆಂಟ್ ಮಾಡ್ತಾರ, ಇನ್ನೇ ಮಾಡಲಿ ಪೇಮೆಂಟ್ ಆತ. ಬೀಜೋತ್ಪಾದನೆದಿಂದ ಬಿ ರೈತರಿಗೆ ಬಹಳ ಅನುಕೂಲ ಆತ ಸರ್. ಒಂದ್ ಏನ್ ಸಮಸ್ಯೆ ಆತ ಬೀಜೋತ್ಪಾದನೆದಿಂದ ರೈತರಿಗಂದ್ರ ಪೇಮೆಂಟ್ ಲೇಟ್ ಆತ. ಒಂದ್ ವರ್ಷ ರೂಢಿ ಬಿತ್ತಂದ್ರೆ ಲೇಟ್ ಅಂದ್ರೆ ಎಷ್ಟು ಲೇಟ್ ಆಗ್ತದೆ? ಈಗ ಚೀಲ ಅಂದ್ರೆ ಸರ್ ಒಯ್ದು ಮಾರ್ಕೆಟ್ ಹಾಕಿದಾಗ ಅವತ್ತಿಂದ ಅವತ್ತು ರೊಕ್ಕ ಬರ್ತದೆ. ಬೀಜೋತ್ಪಾದನೆದಾಗ ಅದು ಆಗಲ್ಲ. ಈಗ ನಾವು ಒಯ್ದು ಅಲ್ಲಿ ಕೊಡ್ಬೇಕು, ಅವ್ರು ಗ್ರೇಡಿಂಗ್ ಮಾಡ್ಕೋತಾರೆ, ಗ್ರೇಡಿಂಗ್ ಮಾಡ್ಕೊಂಡು ರಿಜೆಕ್ಟ್ ಮಾಲ್ ವಾಪಸ್ ಕೊಡ್ತಾರೆ. ಗ್ರೇಡಿಂಗ್ ತೊಗೊಂಡು ಮಾಲೀಗ ಬಿಲ್ ಆಗ್ಬೇಕಾದ್ರೆ 1 ತಿಂಗಳು ಬೇಕು ಕನಿಷ್ಠ. 1 ತಿಂಗಳದಾಗ ಅವ್ರು ನಾವು ಪೇಮೆಂಟ್ ಅಂತ 100% 1 ತಿಂಗಳು ಕಾಯ್ಬಹುದ್ರಿ. ನೆಕ್ಸ್ಟ್ ಇದು ಇನ್ಸೆಂಟಿವ್ ಏನ್ ಬರ್ತದೆ, ಅದಕ್ಕೆ 4-5 ತಿಂಗಳು ಕಾಯ್ಬೇಕಾದ. ಒಂದ್ಸಲ ರೂಢಿ ಬಿತ್ತಂದ್ರೆ 100% ಜಾಸ್ತಿ ರೈತರು ಹೋದ್ರೆ ನಂಗೆ ಅನಿಸ್ತದೆ. ಯಾಕಂತಂದ್ರೆ ನಿಮಗೆ ರೇಟ್ ಹೆಚ್ಚಿಗೆ ಬರ್ತದೆ, ಸ್ವಲ್ಪ ತಳ್ಕೋಬೇಕಾಗ್ತದೆ. ಒಂದ್ ವರ್ಷದಿಂದ ಸಿಲ್ಲಾಕ್ ಬಿತ್ತಂದ್ರೆ ಹಿಂಗ. ಮತ್ತೆ ನಿಮ್ಮ ನೋಡಿ ಯಾರಾದ್ರೂ ಬಂದ್ರೆ ಸರ್, ಈ ವರ್ಷ ಮತ್ತೆ ಈ 3 ಜನರು ರೈತರದು ಬೀಜೋತ್ಪಾದನೆಗೆ ಕುಡುಕ ಎಲ್ಲ ವ್ಯವಸ್ಥೆ ಆಗದ್ರಿ, ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡೋಗಿರ ಪ್ಲಾಟ್ಗಳು, ಬೇರೆ ರೈತರಿಗೆ ಕುಡುಕ ರೆಡಿ ಹರ ಸರ್ ಈ ವರ್ಷ. ಈಗ ಮುಂದೆ ಆದ್ರೆ ಬಿ ಈಗ ತೊಗರಿ ಇದು ಹೆಂಗ್ ಮಾಡುತ್ತೆ ಸರ್, ಒಂದಿನ 9,000 ಆಗ್ತದೆ, ಒಂದಿನ 8,000 ಆಗುತ್ತೆ, ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಅದ ಕಡೆಯಿಂದ ಈ ಬೇರೆ ರೈತರು ಬಿ ನೆಕ್ಸ್ಟ್ ಇಯರ್ ನಮಗೂ ಬಿ ಅವು ಬೀಜೋತ್ಪಾದನೆ ಬೀಜ ಇಸ್ಕೊಡ್ರಿ, ನಾ ಇಸ್ಕೊಡೋದೇನಿಲ್ರಪ್ಪ, ಅಲ್ಲಿ ಅವ್ರ ವಿಜ್ಞಾನಿಗಳು ನಿಮ್ಗೆ ಸಲಹೆ ಕಾಯ್ಗತ್ತಾರ, ಹೋರ್ ಅಂತ ಹೇಳಿ ಇಲ್ಲಿ ನೀವು ಸಂಘಟ ಬರ್ರಿ ಅಂದ್ರಿ, ಆಯ್ತು ಸರ್ ಹೋಗಮ್ ಅಂತೇಳಿ. ನೆಕ್ಸ್ಟ್ ಇಯರ್ ಆದ್ರೆ ಬೀಜೋತ್ಪಾದನೆಗೆ ಏನೇ ಜಾಸ್ತಿ ಆತ ಸರ್ ನಮ್ಮಲ್ಲಿ. ಅಂದ್ರೆ ಬೀಜೋತ್ಪಾದನೆ ಮಾಡೋದ್ರಿಂದ ನಮ್ಮ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ. ಈಗ ಬೀಜ ಇತ್ತು ಅಂತಂದ್ರೆ ನಾವು ಅದನ್ನ ಬೇರೆ ಬೇರೆ ಕಡೆ ರೈತರಿಗೆ ಪ್ರೇರಣೆ ಕೂಡ ಕೊಡಬಹುದು, ಹೆಚ್ಚಿಗೆ ಬೆಳೀರಿ, ಒಳ್ಳೆ ಬೀಜಗಳದಾವ ಅಂತ ಹೇಳಿ. ಅದುವರೆ ಆದ್ರೆ ಸರ್, ಬೀಜೋತ್ಪಾದನೆ ಮಾಡಿದ ಮೇಲೆ ಬೀಜ ಅವ್ರು ತೊಗೊಂಡೇ ಕೊಡ್ತಾರಲ್ಲ ಸರ್, ನಮ್ಮ ಕಡೆಯಿಂದ ತೋಕಾಗಲ್ಲ. ಅಡ್ಡಿ ಇಲ್ಲ. ಈಗ ಏನು ನಿಮ್ ಕಡೆ ಬೀಜ ಸಿಗ್ತಾವಂತ ಜನರಿಗೆ ಗೊತ್ತದ, ರೈತರಿಗೆ ಗೊತ್ತದ? ಬೀಜರೇ ನಾವು ಬಹಳ ದಿನ ಹಿಡಿದು ಕುಡುಗುತ್ತೀನಿ ಸರ್. ನಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಈಗ 2-3 ವರ್ಷ ಆಯ್ತು ಕುಡುಗಿತೀವಿ. ಇದಕ್ಕ ಮೊದಲಿಗೆ ನಾ ಬೀಜ ಕೊಟ್ಕೋತಾ ಇದ್ದೀನಿ, ಗಜರಿ ಬೀಜ ಕೊಡ್ತೇವ್ರಿ ನಮ್ಮಲ್ಲಿ. ಗಜರಿ ನಮ್ಮಲ್ಲಾಗೆ ಬೀಜ ಬೆಳೆದು ಅದೇ ಬೀಜ ಕೊಡ್ತೀವಿ. ಒಂದ್ ಗಜರಿ ಬೀಜ 200 ರೂಪಾಯಿ ಸೇರ್ ಹೋಗ್ತದೆ ಸರ್ ನಮ್ಮಲ್ಲಿ. ಅದ್ರಾಗ ನಮ್ಮ ಜಿಲ್ಲಾದಾಗ ನಂಗೆ ಅನ್ಸ್ಬಿಟ್ಟು ನಮ್ಮ ಊರಾಗ ಹೈಯೆಸ್ಟ್ ಗಜರಿ ಇದೆ ಸರ್ ನಮ್ಮಲ್ಲಿ. ಗಜರಿ ಬಹಳ ಎಷ್ಟು, ಒಂದ್ ದಿವಸಿಗ್ರಿ 60 ಪ್ಯಾಕೆಟ್ ಪಿಕಪ್, 5 ಪಿಕಪ್ ಹೋಗ್ತಾವ ಸರ್ ನಮ್ಮಲ್ಲಿ. ಡೈಲಿ ಒಂದ್ 300 ಪ್ಯಾಕೆಟ್ ಈ ಕಲಬುರಗಿ ಮಾರ್ಕೆಟ್ಗೆ ಬರ್ತದೆ. ಬೇರೆ ಕಡೆ ಎಲ್ಲಿ ಮರಲ್ಲ ಸರ್ ಅದು, ನಮ್ ಗಜರಿ ಈ ಕಲಬುರಗಿ ಮಾರ್ಕೆಟ್ದಾಗ ಹೈಯೆಸ್ಟ್ ಮರ್ತದೆ. ಒಂದ್ ಎಕರೆಕ 15 ಟನ್ ಗಜರಿ ಬರ್ತದೆ ಸರ್. 15 ಟನ್ ಈ ಇವತ್ತು ಮಾರಿ ರೇಟ್ ಅಂದ್ರೆ 210 ರೂಪಾಯಿ ಒಂದ್ ಮೊಳ ಅಂದ್ರೆ 10 ಕೆಜಿ 21 ರೂಪಾಯಿ ಕೆಜಿ ಇವತ್ತು ಮಾರಿ ಅದ್ರಿ. ಈಗ ಸದ್ಯ ಚಾಲೋ ಸರ್ ನಮ್ಮಲ್ಲಿ ಪ್ಲಾಟ್ಗಳು. 3 ಎಕರೆದಾಗ ಒಂದಾಗಣ ಒಂದು ಬರೀ ಗಜರಿ ಪ್ಲಾಟೇ ಇರ್ತದೆ ಸರ್. ಗಜರಿ ತಗೊಂಬೋದು, ಮತ್ತೊಂದು ಪ್ಲಾಟ್ ಮಾಡ್ತೀವಿ. ಸಣ್ಣ ಪ್ಲಾಟ್ ಅಂದ್ರೆ ಒಂದ್ 10-12 ಗುಂಟೆದೇ ಮಾಡ್ಬೇಕಾಗ್ತದೆ ಸರ್. ಅದು ಜಾಸ್ತಿ ಏರಿಯಾ ಮಾಡಿದೆ ಅಂದ್ರೆ ನಾವು ಅಗಳು ತೆಗಿಬೇಕಾಗ್ತದೆ. ಅದು ಅಗಳು ತೆಗಿಯೋ ಟೈಮ್ ಏನಾಗ್ತದೆ, ಅಲ್ಲಿ ಒಣಗ್ತಾರದು ಏರಿಯಾ, ಒಣಗದಂದ್ರೆ ಹಾರ್ಡ್ ಆಗ್ತದೆ ತೆಗಿ. ಇದೊಂದ್ ಪ್ಲಾಟ್ಗೆ ಒಂದ್ ವಾರ ಟೈಮ್ ಕೊಟ್ಟು ಮತ್ತೊಂದು ಪ್ಲಾಟ್ ಹಾಕೋದು ಅಂದ್ರೆ ಹಿಂಗ ಒಂದ್ ವಾರ 10 ದಿವಸನಾಗ ಒಂದೊಂದ್ ಪ್ಲಾಟ್ ಮುಕ್ಕ ತಗೋಬೇಕು, 10-12 ಗುಂಟೆ ಆ ಟೈಪ್ ಅದ ಸರ್. ಅದು ಬಿತ್ತನೆ ಮಾಡೋದು, ಆಮೇಲೆ ಕೊಯ್ಲು ಮಾಡೋದು ನಡೆದೇ ಇರ್ತದೆ, ಕಂಟಿನ್ಯೂ ನಡೆದೇ ಇರ್ತದೆ ಸರ್. ಇದ್ರ ಜೊತೆಗೆ ನೀವು ಹೈನು ಕೂಡ ಮಾಡ್ತಾ ಇದ್ದೀರಿ? ಹೈನು ಸರ್ ನಮ್ಮಲ್ಲಿ ಗಿರ್ ಆಕಳ ತರಬೇಕಂತ ನನ್ನ ತಲೆಗೆ ವಿಚಾರ ಬತ್ರಿ. ಹಿಂಗೆ ಒಂದು ವಿಡಿಯೋ ನೋಡಿದ್ರಿ ಬೆಂಗಳೂರದು, ಗಿರ್ ಆಕಳ ತಳಿ ಹಾಲು ಚೆನ್ನಾಗಿರ್ತಾವ. ನಮ್ಮ ಹುಡುಗರಿಗೆ ಬಿ ಇಲ್ಲೇ ಸ್ಕೂಲಿಗರ ಸರ್, ಅವ್ರಿಗೆ ಬಿ ಒಳ್ಳೆ ಆಕಳ ಹಾಲೆ ಕೊಡ್ಬೇಕಂದ್ರೆ ಈ ಗಿರ್ ಆಕಳ ತಂದೇವ್ರಿ. ಈಗ ಅವೇ ಗಿರ್ ಆಕಳೆ ನಮ್ಮಲ್ಲಿ ಒಂದು 5-6 ಅವ ಸರ್. ಸದ್ಯ ಹಾಲು ಕೊಡವೆ ನಾಲ್ಕು ಆಕಳವ, ಬೇರೆ ಇನ್ನ ಗೊಬ್ಬವ ಕರುಗಳವ, ಒಟ್ಟೊಂದು ಹತ್ತು ಆಕಳವ ಸರ. ಒಂದ್ ಆಕಳ ಒಂದ್ ದಿವಸ ಹತ್ತು ಲೀಟರ್ ಹಾಲು ಕೊಡ್ತದೆ ಸರ್. ಅದು ಎರಡು ಟೈಮ್ ಅದಕ್ಕೆ ಬರಡ ಕೊಡ್ತೇವೆ, ಮೇವು ಹಾಕ್ತೇವೆ ಅಷ್ಟೇ ರೀ. ಹಸಿ ಮೇವು ಹಾಕ್ತೇವೆ, ಮೆಂಕಿಜೋಳ ಕಡಜೋಳ ಹಾಕ್ತೇವೆ ರೀ. ಅಷ್ಟರ ಮ್ಯಾಗ ಹತ್ತು ಲೀಟರ್ ಹಾಲು ಕೊಡ್ತದೆ ಸರ್. ಒಂದ್ ಆಕಳು ಹತ್ತು ಲೀಟರ್ ಹಾಲು ಕೊಡ್ತದೆ ಸರ್. ಎಷ್ಟು ಆಗ್ತದೆ ನಿಮ್ಗೆ ಹಾಲು ಮತ್ತೆ ದಿವಸ? ನಮ್ಮಲ್ಲಿ ಈಗ ಸದ್ಯ ನಾಲ್ಕು ಆಕಳದಾಗ ಒಂದು ಆಕಳದ್ರೆ ಮನೆಗೆ ತೋತೇವೆ ಸರ್. ನಾವು ಮೂರು ಆಕಳದ ಇಪ್ಪತ್ತರಿಂದ ಮೂವತ್ತು ಎವರೇಜ್ದಾಗ ಹಾಲು ಡೈರಿಗೆ ಹಾಕ್ತೇವೆ ಸರ್. ಡೈರಿಗೆ ಹಾಕ್ತೀವಿ? ಡೈರಿಗೆ. ನಮ್ಮಲ್ಲಿ ಡೈರಿದಾಗ 38, 36, 38 ರೇಟ್ ಕೊಡ್ತಾರೆ ಸರ್ ಪ್ರತಿ ಲೀಟರ್ಗೆ. ಸಾಯದನ ಒಂದು 5 ರೂಪಾಯಿ ಬರ್ತದೆ ಸರ್. ನಿಮ್ದು ಫ್ಯಾಟ್ ಹೆಚ್ಚಿತ್ತಂತಂದ್ರೆ ಮತ್ತೆ ಈ ಆಕಳುಗಳದಾಗ್ರೆ ಇಷ್ಟೇ ಹೊಂಟದ ಸರ್ ಫ್ಯಾಟ್. ನಾವು ಏನು ಹಾಕೋಗಿದ್ದೇವೆ ಅದು ಕುಲ್ಲ ಮೇವು. ಈಗ ಅವ್ರು ಡೈರಿದವ್ರಿಗೆ ಕೇಳೋಣ, ಒಂದೊಂದು ದಿನ ಯಾವಾಗ್ರೆ ಕಳಕಿ ಹಾಕಿದೆ ಅಂದ್ರೆ ಜಾಸ್ತಿ ಬರುತ್ತೆ, ಆಳಾಗ 40 ರೂಪಾಯಿ ಕೊಡ್ತಾರೆ. ಹಿಂಗೆ ಅದು ಜರ ಹೆಚ್ಚಕಮ್ಮ. ಎಮ್ಮಿಯಿಂದ ಫ್ಯಾಟ್ ಒಂದು ಸ್ವಲ್ಪ ಹೆಚ್ಚಾಗಿರ್ತದೆ, ಎಮ್ಮಿಲಿಂದ ಫ್ಯಾಟ್ ಹೆಚ್ಚಿಗಿರ್ತದೆ ಸರ್. ಬಟ್ ಹಾಲು ಇದರಟ್ಟು ಎಮ್ಮಿ ಕೊಡಲ್ಲ ಸರ್. ಒಂದು ಎರಡನೇದು ಆ ಎಮ್ಮಿ ಕರುಗಳು ಮಾರಾಟ ಆಗಲ್ಲ ಸರ್. ಈಗ ಅದು ಗಂಡು ಕರ ಹುಡ್ತಂದ್ರೆ ಅದು 1500-2000 ರೂಪಾಯಿ ಮಾರತ್ವ. ಇದು ಹೆಣ್ಣಿದ್ರು ಗಂಡಿದ್ರು ಒಂದು 2 ವರ್ಷ ಕಾಯ್ದೆ ಅಂದ್ರೆ 20-25 ಸಾವಿರ ರೂಪಾಯಿ ಇದ್ರಾಗ ಬಂದೇ ಬರ್ತದೆ ಸರ್ ಆಕಳದಾಗ. ಆ ವಿಚಾರಕ್ಕಾಗಿ ಆಕಳೇ ಮಾಡ್ಬೇಕಂತ ನನ್ನ ಅನಿಸಿಕೆ ಸರ್. ಮತ್ತೀಗ ಆಕಳ ಹಾಲಿನ ಸಲುವಾಗಿ ಡೈರಿ ಅವ್ರಿ ಅದಕ್ಕೆ ಮತ್ತೀಗ ಹೆಚ್ಚಿಗೆ ಸಹಾಯಧನ ಅಥವಾ ಪ್ರೋತ್ಸಾಹಧನ ಅಂತ ಏನಾದ್ರೂ ಮಾಡಿದಾರ ಆಕಳ ಹಾಲು ಕಲೆಕ್ಟ್ ಮಾಡೋದಕ್ಕೆ? ಆಕಳ ಹಾಲಿಗೆ ಏನು ಕೊಟ್ಟಿಲ್ಲ ಸರ್. ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ನಮ್ಮ ಕೆ ಎಮ್ ಎಫ್ ಕಡೆಯಿಂದ ಎಮ್ಮೆ ಹಾಲಿಗೆ 9 ರೂಪಾಯಿ ಮಾಡ್ರನ್ ಸರ್. ಆಕಳ ಹಾಲಿಗೆ ಏನು ಮಾಡಿಲ್ಲ ನಾವು. ಈಗ ಮತ್ತೇನು ನಿನ್ನ ಮನ 1-2 ರೂಪಾಯಿ ಕಡಿಮೆ ಆಗ್ಯದ ಅಂತ ಹೇಳಿದ್ರು ಅವ್ರು ನಮ್ಮಲ್ಲಿ ಅವ್ರು ಡೈರಿ ಅವ್ರು. ನೇರವಾಗಿ ಹಾಲು ಮಾರಾಟ ಮಾಡ್ತೀರಿ, ಅದರಿಂದ ಮತ್ತೆ ನೀವೇನಾದ್ರು ತುಪ್ಪ ಮಾಡೋದು? ಮಾರಾಟಕ್ಕೇನು ಮಾಡಲ್ಲ ಸರ್, ಮನೆಗೆ ಏನು ಬೇಕಾದ ಅಷ್ಟೇ ಯೂಸ್ ಮಾಡ್ಕೋತೀವಿ ಸರ್. ಅಷ್ಟೇ ಮಾಡ್ತಾ ಇದ್ದೀರಿ. ತಾವು ಸಾವಯವ ಕೃಷಿ ಏನು ಮಾಡ್ತಾ ಇದ್ರೋ ಏನಿಲ್ಲ? ಇಲ್ಲ ಸರ್, ಇನ್ನಾರೇ ಮಾಡಿಲ್ಲ ಸರ್. ಈಗ ಮನ್ನ ಒಂದು ಎರೆಹುಳು ಪಿಟ್ ಕಟ್ಟಿನ ಸರ್. ಈಗ ಆಲ್ರೆಡಿ ಅದಕ್ಕೆ ತುಂಬಿ ಹುಳಗಳು ಬಿಟ್ಟಿದ್ದೇವೆ. ಮುಂದೆ ಬರ್ತಕ್ಕಂಥ ದಿನದಾಗ ಮಾಡ್ಬೇಕಂತ ವಿಚಾರ ಅದ ಸರ್. ಈಗ ಅದು ನಮ್ಮ ರೇಷ್ಮೆ ಏನು ಮಾಡಿದೇವೆ ನಾವು ಅದಕ್ಕೆ ಹೊಟ್ಟೆ ಗೊಬ್ಬರ ಹಾಕ್ಬಾರ್ದಂತ ಡಿಸೈಡ್ ಮಾಡಿದೆವು. ಆಮೇಲೆ ಅದು ರೇಷ್ಮೆ ಹಚ್ಚಿದ್ವಿ, ಹೊಸ ಹೊಲ ಅದ ಸರ್. ಅದು ಹೊಸ ಹೊಲ ಅಂದ್ರೆ ಗುಡ್ಡ ಇತ್ತದು, ಗುಡ್ಡ ಕೆದರಿ ಕಲ್ಲಾಯಿಸಿ ಹೊಸ ಜಗಿಗೆ ರೇಷ್ಮೆ ಹೊಡಿದ್ವಿ. ಅಲ್ಲಿ ಒಂಬಿ ರಾಸಾಯನಿಕ ಕಥೆ ಹಾಕಿಲ್ಲ ಸರ್. ಹಿಂಗಾಗಿ ಆ ಹೊಲಕರೆ ಪಕ್ಕ ಸಾವಯವದ ಮ್ಯಾಗೆ ಮಾಡ್ಬೇಕಂತ ವಿಚಾರ ಅದ. ನಮಗ ರೇಷ್ಮೆ ಮಾಡತ್ತೆ ಏನು ಹೇಳಿರು, ಅವ್ರು ಬಿ ಸಾವಯವದಾಗ ಮಾಡ್ರೆ ನಿಮ್ಗೆ ಇಳುವರಿ ಚಂದ ಬರ್ತದ ಅಂತ ಹೇಳ್ಯಾರ. ಹಂಗಾಗಿ ಸಾವಯವ ಸ್ವಲ್ಪ ಸ್ವಲ್ಪ ಮಾಡ್ಕೋತ ಹೋಗ್ಬೇಕಂತ ವಿಚಾರ ಅದ ಸರ್. ನಿಮ್ಮ ಒಂದು ಕೃಷಿ ನೋಡಿದ್ರೆ ಬಹಳ ದೊಡ್ಡ ಏರಿಯಾ ನೀವು ಮಾಡ್ತಾ ಇದ್ದೀರಿ, ಆಮೇಲೆ ಸಾಕಷ್ಟು ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದೀರಿ, ಮತ್ತೆ ಇದಕ್ಕೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ? ಈಗ ನಮ್ಮಲ್ಲಿ ನಿಮಗೆ ಸಹಾಯ ಮಾಡೋರು ಸರ್? ಈಗ ಮನೆಯಾಗ ನಮ್ಮ ಮಿಸ್ಸೆಸ್ ಅವ್ರು ಬಿ ಸಹಾಯ ಮಾಡ್ತಾರೆ ಸರ್. ಆಮೇಲೆ ತಂದೆ ತಾಯಿನು ಹೊಲಕ್ಕೆ ಹೋಗಲ್ಲ, ರಿಟೈರ್ಮೆಂಟ್ ಆಗ್ಯಾರ ಅವರು. ಬೇರೆ ಕೆಲಸಕ್ಕೆ 2 ಮನುಷ್ಯರ ಸರ್, ಇಬ್ಬರು ಮನುಷ್ಯರ. ಮತ್ತೆ ಹಂಗೆ ಬೇಕಾದಾಗ ಲೇಬರ್ ಸಿಗ್ತಾರೆ ಸರ್, ಮಾಡೋಗ್ತೀವಿ ಸರ್. ಈಗ ನೀವೆಲ್ಲ ಬೆಳಿ ಬೆಳೀತಾ ಇದ್ದೀರಿ, ಮತ್ತೆ ನಿಮಗೆ ಮಾರ್ಕೆಟ್ದೇನು ಸಮಸ್ಯೆ ಇಲ್ಲ? ಮಾರ್ಕೆಟ್ದೇನು ಸಮಸ್ಯೆ ಇಲ್ಲ ಸರ್. ನಮ್ಮಲ್ಲಿ ಪಿಕಪ್ ಸರ್, ನಾವು ಕಡ್ದೆ ಅಲ್ಲೇ ಹೊಲ್ದಾಗ ಇಟ್ಟು ಬಂದ್ರೆ ಸಾಕು. ತಂತ ಅವರೇ ಹೋಯ್ತಾರೆ, ಮಾರ್ತಾರ, ಪಟ್ಟಿ ತಂದು ಕೊಡ್ತಾರೆ ಮನೆಗೆ. ನಾವೇನು ಡೈಲಿ ಮಾರ್ಕೆಟ್ಗೆ ಹೋಗ್ಬೇಕೇನಿಲ್ಲ. ಅಡ್ಡಿಲ್ಲ. ಮತ್ತೆ ನಿಮಗೆ ಬೆಲೆ ಹೆಂಗ ಅನಿಸ್ತದೆ? ಈಗ ಗಜ್ಜರಿ ಮಾರಾಟ ಮಾಡಿದ್ರಿ, ಬದನೆಕಾಯಿ ಮಾರಾಟ ಮಾಡಿದ್ರಿ, ನಿಂಬೆ ಮಾರಾಟ ಮಾಡಿದ್ರಿ, ನೀವು ಅಲ್ಲೇ ಹೊಲದೊಳಗಿದ್ದೇ ಮಾರಾಟ ಮಾಡ್ತೀರಿ? ಇಲ್ಲ ಸರ್, ಮಾರ್ಕೆಟ್ಗೆ ಹೋಯ್ತೀರಿ? ಇಲ್ಲ, ಮಾರ್ಕೆಟ್ಗೆ ಅವ್ರ ಗಾಡಿದವರೇ ಹೋಯ್ತಾರ, ಅವರೇ ಪಟ್ಟಿ ಹಾಕೊಂಡು ಬರ್ತಾರೆ. ಅದ್ರ ನಾವು ಅಡತಿ ಮಾಲಾಕ್ರಿಗೆ ನಾವು ಡೈರೆಕ್ಟ್ ಫೋನ್ ಮೇಲೆ ಮಾತಾಡೋದು ಸರ್. ಇಲ್ಲಿಗೇನು ಡೈಲಿ ಬರಲ್ಲ. ಆಮೇಲೆ ಎವರೇಜ್ ಒಂದು ರೇಟ್ ಇದ್ದೇ ಇರ್ತದೆ, ಇದೇ ಇರ್ತದೆ ಅಂತೀರಿ. 10-20 ರೂಪಾಯಿ ಮಾಲಿನ ಮೇಗಿಂದ ಹೆಚ್ಚಕಮ್ಮ ಆತಿರ್ತದೆ. ಬಟ್ ಎಲ್ಲರಿಗೆ ಎವರೇಜ್ ಒಂದೇ ರೇಟ್ ಇರ್ತದೆ ಸರ್, ಮಾರ್ಕೆಟ್ ರೇಟೇ ಇರ್ತದೆ. ರೇಟ್ ನೊಳಗೆ ಏನು ಹೆಚ್ಚು ಕಡಿಮೆ ಅನಿಸೋದಿಲ್ಲ ನಿಮಗೆ? ಅಂದ್ರೆ ನಿಮಗೆ ಎಷ್ಟು ಬರಬೇಕಾಗ್ಯದ ನಿಮ್ಮ ಒಂದು ಉತ್ಪನ್ನಕ್ಕೆ, ಆ ರೇಟ್ ನಿಮಗೆ ಸಿಕ್ಕದಂತ ತೃಪ್ತಿ ಇರ್ತದ? ತೃಪ್ತಿ ಇರಲ್ಲಂದ್ರೂ ತೃಪ್ತಿ ಪಡ್ಕೊನೇಬೇಕಾಗ್ತದೆ ಸರ್. ಕಾರಣ ಅದ ಸರ್, ಅಲ್ಲಿ ಈಗ ಮಾರ್ಕೆಟ್ದಾಗ ಯಾವಾಗ ಮಾಲ್ ಹೆಚ್ಚಿಗಾಯ್ತು. ಈಗ ಗಜರಿ ರೇಟ್ 300-400 ರೂಪಾಯಿ ಮಣ ಮರ್ಯಾದ. ಮಣ ಅಂದ್ರೆ 40 ರೂಪಾಯಿ ಕೆಜಿ ತನ ಮರ್ಯಾದ ಸರ್. ನಮ್ಮಲ್ಲಿ ಗಜರಿನೇ ನಾ ಮೇದಾಗ ಹಾಕಿದ್ ಒಂದು ಪ್ಲಾಟ್ ರೀ. ಜೂನ್ದಾಗ ಮಳಿ ಬರಲಿಲ್ಲ, ಮಳಿ ಬರಲ್ ಬಿಟ್ಟಿಗೆ ಪಾಸ್ ಆಯ್ತು ಸರ್. ಅದು ಮಳಿ ಬಂತಂದ್ರೆ ಫೇಲ್ ಆತಿತ್ತು. ಪಾಸ್ ಆಗಿದ ಕಡೆಯಿಂದ 40 ರೂಪಾಯಿ ಕೆಜಿ ಮರ್ಯಾದ ಸರ್. ಅದು 10 ಗುಂಟೆಕ್ಕೆ 84,000 ರೂಪಾಯಿ ಪಟ್ಟಿ ಆಗಿತ್ತು ಸರ್ ಅದು. ಹಂಗಾಗಿ ಈಗ ನಾವು ಒಮ್ಮೆ ಈಗ ರೇಟ್ ಆಟದಾಗ ನಾವು ರೈತರು ಏನ್ ಮಾಡ್ತೀವಿ, ಎಲ್ಲರೂ ಅದೇ ಬೆಳೆಗೆ ಹೋಗ್ಬಿಡ್ತೀವಿ. ಅದೇ ಬೆಳೆಗೆ ಹೋದಾಗ ಮಾರ್ಕೆಟ್ ಬಿದ್ದೇ ಬೀಳ್ತದೆ. ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಸರ್. ಲಾಸ್ಟ್ ಟೈಮ್ ಟಮಾಟೆ ಆಯ್ತಲ್ಲ ಸರ್, ಹಂಗ ರೇಟ್ ಏನು ಮಾಡೋಕ್ಕಾಗಲ್ರಿ. ಬಟ್ ಈ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಗಿನ ತೋಟಗಾರಿಕೆ ಬೆಳೆಗಳದಾಗ ಜಾಸ್ತಿ ಉಳಿತು. ಆದ್ರೆ ಮೆಹನತ್ ಬಿ ಜಾಸ್ತಿ ಇದೆ, ಉಳಿತು ಬಿ ಜಾಸ್ತಿ. ಅಂದ್ರೆ ಒಂದು ಪ್ಲಾನ್ ಪ್ರಕಾರ ನಾವು ಮಾಡಬೇಕಾಗುತ್ತೆ ಅಷ್ಟೇ ಸರ್. ಮಾರ್ಕೆಟ್ ಅನ್ನು ಒಂದ್ ಸ್ವಲ್ಪ ನಾವು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು, ಮಾಡಬೇಕಾಗ್ತದೆ ಸರ್. ಅಂದ್ರೆ ಒಂದು ವರ್ಷಕ್ಕೆ ಏನು ಇಷ್ಟೆಲ್ಲ, ಒಂದು 18 ಎಕರೆ ಜಮೀನೊಳಗ ಎಷ್ಟೆಷ್ಟು ನೀವು ಆದಾಯ ಖರ್ಚು ಏನು ಆಗ್ತದೆ ನಿಮ್ದು? ಖರ್ಚು ಅಂದ್ರೆ ನಮ್ಮಲ್ಲಿ ಇದ್ದ ಮನುಷ್ಯರಿಗೆ ಒಂದ್ ಮನುಷ್ಯಗೆ 130,000 ರೂಪಾಯಿ ಪಗಾರ ಆಗ್ತದೆ ಸರ್ 12 ತಿಂಗಳಿಗೆ. ಅಂದ್ರೆ 260,000 ರೂಪಾಯಿ ಅವ್ರ ಇಬ್ಬರಿಗೆ ಮನುಷ್ಯರಿಗೆ ಕೊಡ್ತೀವಿ. ಬೇರೆದ ಖರ್ಚು ಬರ್ತದೆ. ಬೇರೆದಾವ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಲೇಬರ್ದೇ ಬರ್ತಾರೆ ಬರೀ. ಒಂದೂವರೆ ಲಕ್ಷ ರೂಪಾಯಿ ರಾಸಾಯನಿಕ ಖಾತದ್ದು ಎಣ್ಣೆದು ಎಲ್ಲ ಬರ್ತಾರೆ. ಅದೊಂದು 3, ಇದೊಂದು 2.5, ಒಂದು 5-5.5 ಲಕ್ಷ ಹೋಗಿ ಒಂದು 5-6 ಲಕ್ಷ ರೂಪಾಯಿ ಉಳಿತದೆ ಸರ್. ಪ್ರತಿ ವರ್ಷ 5-6 ಲಕ್ಷ 100% ಉಳಿತದೆ. ಈಗ ಬೇರೆ ಖರ್ಚು ಮಾಡ್ಕೋತ ಹೋದಂಗ ರೊಕ್ಕ ಕಲಾಸ ಆತವ. ಬಟ್ ಆದಾಯ ಅಂತೂ ಅದನ್ನ 100% ಅದ ಸರ್. ಒಂದ್ ಏನ್ ನಮಗ್ ರೈತರಿಗೆ ಏನ್ ತಪ್ಸೋಗತ್ತಂದ್ರ, ನೀರಾವರಿದಾಗ ನಾವು ಹೆಂಗ ಮೈನಾತ್ ಮಾಡ್ತೇವೆ, ಜರ ವಿಜ್ಞಾನಿಗಳ ಸಂಪರ್ಕದಾಗ ಹೊಸ ಹೊಸ ಬೆಳೆಗಳು ಮಾಡಿರದಾಗ ನಾವು ಹೆಂಗ ಉಪಯೋಗ ಮಾಡ್ಕೋತೇವೆ, ಹಂಗ ಆದಾಯ ಅಂತೂ 100% ಆಗ್ತದೆ ಸರ್. ಇದ್ರಾಗೇನು ಸಂಶಯ ಇಲ್ಲ. ಇದರೊಳಗೆ ಇನ್ನೂ ಹೆಚ್ಚಿಗೆ ಅಂದ್ರೆ ಬೇರೆ ಬೇರೆ ಒಂದು ಸುಧಾರಿತ ಕ್ರಮಗಳನ್ನ ಪದ್ಧತಿಗಳನ್ನ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ಇದರೊಳಗೆ ಆದಾಯ ತಗೋಬಹುದು ಅಂತ ಹೇಳಿ ನಿಮಗೆ ಅನಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ಅದನ್ನ ವಿಚಾರ ಅದನ್ನ ನಿಮಗೆ? ಈಗ ಸರ್ ನಮ್ಮಲ್ಲಿ ಗಜರಿ ಮಾಡ್ಬೇಕಾದ್ರೆ ಫಸ್ಟ್ ಹರಿ ನೀರ್ ಮೇಗೆ ಮಾಡಿದ್ರಿ ಸರ್. ಈಗ ನಮ್ಮಲ್ಲಿ ಫಸ್ಟ್ ತಂದು ಹಾಕಿದವ್ರೆ ನಾವೇ ರೇನ್ ಪೈಪ್ ಅಂತೇಳಿ ಬಂದ ಸರ್ ಈಗ ಮಾರ್ಕೆಟ್ ನಾಗ. ಆ ರೇನ್ ಪೈಪ್ ಹಾಕಿದ ಮ್ಯಾಗ ಪ್ರತಿಯೊಬ್ಬರು ಈಗ ರೇನ್ ಪೈಪಿಗೆ ಹೊಂಟ್ರ ಸರ್. ಗಜರಿ ಏನಾತ್ರಿ ಬೋದಿನಾಗ ಹೇಳ್ಬೇಕ್ರಿ ಅದು. ರೇನ್ ಪೈಪ್ ಹಾಕೋದ್ರಿಂದ ಏನಾಗ್ತದ, ಬೋದಿನ ಮ್ಯಾಗ ಹೇಳ್ತದ ಅದು ಬೋದಿನಾಗ. ನೀರ್ ಹುಡ್ರಿ ಏನಾಗ್ತದ, ಮಗ್ಗಲ್ ಸೈಡಿಗೆ ಆತರ. ಸೈಡಿಗೆ ಆತಂದ್ರೆ ಗಜರಿ ಉದ್ದಾಗಲ್ರಿ, ನೆಲ್ದಾಗ ಹೋಗಲ್ಲ. ಬೋದಿನಾಗ ಎದ್ದಿಸಲಕ ಉದ್ದ ಆಗ್ತದ. ಹೆಚ್ಚಿಗೆ ನೀರ್ ಡ್ರಿಪ್ ರೇನ್ ಪೈಪ್ ಡ್ರಿಪ್ ರೇನ್ ಪೈಪ್ ಯಾರು ಹೆಚ್ಚಿಗೆ ಉಪಯೋಗ ಮಾಡ್ಕೋತಾರ ಅವ್ರಿಗೆ ಹೆಚ್ಚಿನ ಆದಾಯ 100% ಆತ ಸರ್. ಅಂದ್ರೆ ಯಾವತ್ತು ನೀವು ವಿಜ್ಞಾನಿಗಳ ಸಂಪರ್ಕದೊಳಗ ಇದ್ದು ಈ ಒಂದು ತಂತ್ರಜ್ಞಾನವನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ವಿಜ್ಞಾನಿಗಳ ಸಂಪರ್ಕದಾಗ ಇದ್ದೇ ಇದ್ದೀನಿ ಸರ್. ಆತ್ಮೀರೆ ಶರಣಬಸಪ್ಪ ಮುರುಳಿ ಅವರ ಅನುಭವಗಳನ್ನ ಇಲ್ಲಿ ತನಕ ಕೇಳಿದ್ರಲ್ಲ, ಅವ್ರ ಜೊತೆಗೆ ತಾವು ಮಾತಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ತಾವು ಪಡಿಬಹುದು. ಅದಕ್ಕಾಗಿ ಅವರ ನಂಬರ್ ಅನ್ನ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9994509906 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಶ್ರೀನಿವಾಸಪ್ಪ ಖಂಡೇರಾಯ ಮುರುಳವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮಾತಾಡಿ ಅವರಿಗೆ ತಮ್ಮ 30 ವರ್ಷಗಳ ಅನುಭವವನ್ನ ಕಟ್ಟಿಕೊಟ್ಟಿದ್ದೀರಿ. ಯಾವ ರೀತಿ ನಾವು ಕೃಷಿ ಮಾಡಬೇಕು ಮತ್ತ ಸಂಪನ್ಮೂಲಗಳನ್ನ ಯಾವ ರೀತಿ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ, ವಿಶೇಷವಾಗಿ ಹೆಂಗ ಈ ತಂತ್ರಜ್ಞಾನ ಅನ್ನುವಂಥದ್ದು ವಿಜ್ಞಾನ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಇರ್ತದ, ಹೊಸ ಹೊಸ ವಿಚಾರಗಳು ಬರ್ತಿರ್ತಾವ, ಹೊಸ ತಳಿಗಳು ಬರ್ತಿರ್ತಾವ, ಹೊಸ ತಂತ್ರಜ್ಞಾನ ಬರ್ತಿರ್ತದ, ಅದನ್ನ ನೀವು ವಿಜ್ಞಾನಿಗಳ ಸಹಾಯದಿಂದ ತಗೊಂಡು ಅದನ್ನ ಯಾವ ರೀತಿ ಬಳಸಿಕೊಂಡು ತಮ್ಮ ಪ್ರಗತಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಬಹಳ ಕಾಳಜಿಪೂರ್ವಕವಾಗಿ ಹೇಳಿದ್ದೀರಿ. ನಮ್ಮ ರೈತರು ಕೂಡ ಈ ಪಾಠವನ್ನ ತಗೋತಾರ ಅಂತ ಹೇಳಿ ನಾವು ಭಾವಿಸ್ತೀವಿ. ತಾವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ರೈತರ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಬೆಳಮಗಿ ಗ್ರಾಮದ ರೈತರಾದ ಶರಣಬಸಪ್ಪ ಮುರುಡು ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಸುರುಳಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದ? ಇಲ್ಲ, ಸ್ವಲ್ಪ ಮನೆಯಲ್ಲಿ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾಂಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಇಂಡಿ ತಾಲೂಕಿನ ಹೋರ್ತಿ ಗ್ರಾಮದ ಅನ್ನಪೂರ್ಣ ಮಸಳಿಕೇರಿ ಮತ್ತು ತಂಡದವರಿಂದ ಸಂಪ್ರದಾಯ ಪದಗಳು. ನಿನ್ನ ಮನೆಗೆ ಬೀಗ ನಾಗೇ ಸೋ ಅಕ್ಕನ ಮನೆಗೆ ಬೀಗ ಸಿಂಧೂರ ಕೇವಾದಲ್ಲಿ ಚಂದ್ರ ಚಮುಡಿದಲ್ಲಿ ಚಂದ್ರ ಚರಂತ ಮಾವಾಳಿಂದ ಚಂದ್ರ ಚರತ ಮಾವಾಳಿಂದ ಚಂದ್ರ ಚರಿತ ಮಾವಳಗಿಂದ ಬರುವಾಗ ಸುರಳಿ ಸ್ಯಾವಂತಿಗೆ ನಾನಿ ದಂಡೆ ಸುರಳಿ ಸ್ಯಾವಂತಿಗೆ ನಾನಿ ದಂಡೆ ಸುರುಳಿನ ಸ್ಯಾವಂತಿಗೆ ನಾನಿ ದಂಡಿ ತಗೊಂಡು ಅಕ್ಕನಿನ ಮನೆಗೆ ಬೀಗ ಅಕ್ಕನಿನ ಮನೆಗೆ ಅಕ್ಕನೇನಿನ ಮನೆಗೆ ಬೀಗಾರ ಬಂದೆ ಸುಂದರ ಮಗಳಿಗೆ ಕೂಡ ಬೇಗ ಸುಂದರ ಮಗಳಿಗೆ ಕೂಡ ಬೇಗ ಎಲ್ಲಾಯ್ಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್ ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ ಗಾಡಿ ಉಡ್ಯ ಕಟ್ಟುವುದಲ್ಲ ಬಂಡಿ ಹಚ್ಚಿ ಅಳಿಯುವುದಲ್ಲೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಅಂಗಡಿಯಾಗಿಟ್ಟು ಮಾರುವುದಲ್ಲ ತಕಡಿಯಾಗಿಟ್ಟು ತೂಗುವುದಲ್ಲ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ನೀರಾಗ ಕರ ಮುಣಗುವುದಲ್ಲ ಬೆಂಕ್ಯಾಗ ಕರ ಸುಡುವುದಲ್ಲ ಈ ಕಲೆ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಇರುವ ತನಕ ನಂದು ನಿಂದು ಇರುವ ತನಕ ನಂದು ನಿಂದು ಒಂದಿನ ಬಿಟ್ಟು ಹೋಗುವಲ್ಲ ಈ ಕಲೆ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ನೀರ ಮ್ಯಾಗಿನ ಗುರುಳಿ ಇದು ನೀರ ಮ್ಯಾಗಿನ ಗುರುಳಿ ಇದು ಒಂದಿನ ಒಡೆದು ಹೋಗುವಲ್ಲ ಈ ಕಲೆ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಮರಳೈ ಸ್ವಾಮಿ ಪಾಲಿಗೆ ಹೊಂದಿ ಮರಳೈ ಸ್ವಾಮಿ ಪಾಲಿಗೆ ಹೊಂದಿ ಕರಗಿ ನೀರ ಆಗುವುದಲ್ಲ ಈ ಕಲೆ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಸಿದ್ದೇಶ್ವರ ಆಶ್ರಯದಿಂದ ಸಿದ್ದೇಶ್ವರ ಆಶ್ರಯದಿಂದ ಹೊರಗಿ ಊರ ಆದಿದ್ದ ಮುಂದೆ ಈ ಕಲೆ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಈ ಕಲೆ ಕರಗುವ ತನಕ ಎಚ್ಚರಿಟ್ಟು ನಡಿ ಮನವೇ ಹೂರ್ತಿ ಗ್ರಾಮದ ಅನ್ನಪೂರ್ಣ ಮಸಳಿಕೇರಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದವನ್ನು ಕೇಳಿದಿರಿ. ಇನ್ನೀಗ ಇದೇ ಕಲಾವಿದರಿಂದ ಇನ್ನೊಂದು ಗೀತೆ. ಹೊಲ ಮಾನಿ ಮಾನಿ ಮುಂದ ಎರಡೆತ್ತಿರ್ಬೇಕ, ಹೊಲ ಮಾನಿ ಮಾನಿ ಮುಂದ ಎರಡೆತ್ತಿರ್ಬೇಕ. ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕ, ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕ, ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕ. ತರ ಬರ ಮಾನಿಯಾಗ ಅತ್ಯವ ಇರ್ಬೇಕ, ತರ ಬರ ಮಾನಿಯಾಗ ಅತ್ಯವ ಇರ್ಬೇಕ, ತರ ಬರ ಮಾನಿಯಾಗ ಅತ್ಯವ ಇರ್ಬೇಕ. ಒಳಗ ಹೊರಗ ತಿರುಗಲಾಕ ನಾಲ್ಕು ಇರ್ಬೇಕ, ಒಳಗ ಹೊರಗ ತಿರುಗಲಾಕ ನಾಲ್ಕು ಇರ್ಬೇಕ, ಒಳಗ ಹೊರಗ ತಿರುಗಲಾಕ ನಾದು ನಿರ್ಬೇಕ. ಹಾಜಿ ಅಳಕಿ ನಡಿಯಲಾಕ ಬಾವ ನಿರ್ಬೇಕ, ಹಾಜಿ ಅಳಕಿ ನಡಿಯಲಾಕ ಬಾವ ನಿರ್ಬೇಕ, ಅಂಜಿ ಅಳಕಿ ನಡಿಯಲಾಕ ಬಾವ ನಿರ್ಬೇಕ. ಸರಿ ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕ, ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕ, ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕ. ಹಾಲ ಹೈನ ಹಿಂಡಲಾಕ ಮೈದಾನಿರ್ಬೇಕ, ಹಾಲ ಹೈನ ಹಿಂಡಲಾಕ ಮೈದಾನಿರ್ಬೇಕ, ಹಾಲ ಹೈನ ಹಿಂಡಲಾಕ ಮೈದಾನಿರ್ಬೇಕ, ಹಾಲ ಹೈನ ಉಳ್ಳಾಕ ಮಕ್ಕಳಿರ್ಬೇಕ, ಹಾಲ ಹೈನ ಉಳ್ಳಾಕ ಮಕ್ಕಳಿರ್ಬೇಕ, ಹಾಲ ಹೈನ ಉಳ್ಳಾಕ ಮಕ್ಕಳಿರ್ಬೇಕ. ತವರು ಮನೆ ಕರ್ಕೊಂಡೋಗುಲ ಕಣ ತಮರಿರ್ಬೇಕ, ತವರು ಮನೆ ಕರ್ಕೊಂಡೋಗುಲ ಕಣ ತಮರಿರ್ಬೇಕ, ತವರು ಮನೆ ಕರ್ಕೊಂಡೋಗುಲ ಕಣ ತಮರಿರ್ಬೇಕ. ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ, ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ, ಪಾಟದ ಕಾಟಿ ಮ್ಯಾಲ ಹಡದಪ್ಪಿರ್ಬೇಕ, ಸುಖ ದುಃಖ ಕೇಳಲಾಕ ಹಡದವ ಇರ್ಬೇಕ, ಸುಖ ದುಃಖ ಕೇಳಲಾಕ ಹಡದವ ಇರ್ಬೇಕ, ಸುಖ ದುಃಖ ಕೇಳಲಾಕ ಹಡದವ ಇರ್ಬೇಕ. ಅನವತನವ ಕೇಳಲಾಕ ಅಕ್ಕ ತಂಗ್ಯಾರಿರ್ಬೇಕ, ಅನವತನವ ಕೇಳಲಾಕ ಅಕ್ಕ ತಂಗ್ಯಾರಿರ್ಬೇಕ, ಅನವತನವ ಕೇಳಲಾಕ ಅಕ್ಕ ತಂಗ್ಯಾರಿರ್ಬೇಕ. ಅಡುಗೆ ಅಂಗಡಿ ಮಾಡಿದ ಕತ್ತಿಗೆ ಇರ್ಬೇಕ, ಅಡುಗೆ ಅಂಗಡಿ ಮಾಡಿ ಉಣಸಲ ಕತ್ತಿಗೆ ಇರ್ಬೇಕ, ಅಡುಗೆ ಅಂಗಡಿ ಮಾಡಿ ಉಣಸಲ ಕತ್ತಿಗೆ ಇರ್ಬೇಕ. ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖಗಳಿಬೇಕ, ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖಗಳಿಬೇಕ, ತವ್ರ ಮನೆ ಮಂಚದ ಮ್ಯಾಲ ಸುಖ ದುಃಖಗಳಿಬೇಕ. ತಾಯಿ ತಂದಿ ಹ್ಯಾಸಾರೊಂದು ಹೆಣ ಮಳು ತರ್ಬೇಕ, ಅಣ್ಣ ತಮ್ಮರ ಹ್ಯಾಸಾರೊಂದು ಹೆಣ ಮಳು ತರ್ಬೇಕ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.